ಸಪ್ಲೈ ಮಾಡ್ತಾರೆ. ಈ ಹೂಕೋಸು ಎಲೆಕೋಸು ಇದರಲ್ಲಿ ತಿಚ್ಚಲಾಗಿ ಹೇಳಿದಂಗೆ ನಾ ತಳಿಗಳ ಆಯ್ಕೆ ಬಗ್ಗೆ ಹೇಳಿದೆ. ನಮ್ಮ ರೈತ ಬಾಂಧವರು ಕೂಡ ಇದರಲ್ಲಿ ಬಹಳ ಅನುಭವಿಸ್ತಾರಿದ್ದಾರೆ. ಈಗ ಇದರಲ್ಲಿ ಹೂಕೋಸು ಎಲೆಕೋಸಿನಲ್ಲಿ ಮಾರುಕಟ್ಟೆಯಲ್ಲಿ ಇರುವಂತದ್ದು ಮತ್ತು ರೈತರು ಬೆಳೆಯುವಂತದ್ದು ಸಂಪೂರ್ಣವಾಗಿ 90-95% ಸಂಕರ್ಣ ತಳಿಗಳೇ. ಈ ಇದಕ್ಕೆ ಬಿಟ್ಟು ಯಾವುದೇ ರೀತಿಯ ಓಪನ್ ಪಾಲಿನೇಟೆಡ್ ಅಥವಾ ಇತರ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯವೇ ಇಲ್ಲ. ಅದಕ್ಕೋಸ್ಕರ ನಮಗೆ ಅಧಿಕ ಪ್ರಮಾಣದ ಇಳುವರಿ ಬರುತ್ತದೆ ಹೂಕೋಸು ಎಲೆಕೋಸಿನಲ್ಲಿ. ಇದರಲ್ಲಿ ಸಂಕರ್ಣ ತಳಿಗಳೇ ಕೂಡ ಮಾರ್ಕೆಟ್ನಲ್ಲಿ ಇದೆ. ಇದರಲ್ಲಿ ನಾವು ಎಂತೇನೆ ಬೀಜದ ಬದಲುವಿಕೆ ಪ್ರಮಾಣ ಜಾಸ್ತಿ ಪ್ರಮಾಣದಲ್ಲಿದೆ. ಬೀಜ ಬದಲಾಗುವಿಕೆ ಅಂದ್ರೆ ನಾವು ಸಂಕರ್ಣ ತಳಿ ಉಪಯೋಗಿಸೋದ್ರಿಂದ ರೈತರಲ್ಲಿ ಯಾವುದೇ ರೀತಿಯ ಅವರೇ ಬೆಳೆದಂತ ತಳಿಗಳನ್ನು ಮತ್ತೆ ಮತ್ತೊಂದು ಋತುಮಾನಗಳಲ್ಲಿ ಬೆಳೆಯಬೇಕು ಅಂತ ಅನ್ನೋದು ಕೂಡ ಆಗೋದಿಲ್ಲ. ಅಂದ್ರೆ ಪ್ರತಿ ವರ್ಷ ರೈತರು ಮಾರುಕಟ್ಟೆಯಲ್ಲಿ ಹೋಗಿ ಹೊಸ ಬೀಜಗಳನ್ನು ತಗೊಂಡು ಬಂದೇ ಬೆಳಿಬೇಕು. ಇಲ್ಲಿ ಹೂಕೋಸು ಎಲೆಕೋಸು ಹೂಕೋಸು ಎಲೆಕೋಸು ವಾಣಿಜ್ಯವಾಗಿ ಬೆಳೆಯಬಹುದು ಸರ್. ಅದೇ ಈಗ ಬೇರು ತರಕಾರಿಗಳಂತಂದ್ರೆ ಗಜ್ಜರಿ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಇವು 30-35 ದಿವಸವಾಗಿರು ಆದರೂ ಕೂಡ ನಮಗೆ ಇಳುವರಿ ಕೊಡುವಂತವು ಆಗಿದ್ದಾವೆ. ಇದರಲ್ಲೇ ಹೇಳಿದಂಗೆ ಇದು ಮಾರುಕಟ್ಟೆಯಲ್ಲಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಆಗಿರ್ಬೋದು ಮತ್ತೆ ಸಿಂಜೆಂಟ, ನಾಮದಾರಿ ವಿವಿಧ ತಳಿಗಳು ಸಂಕರ್ಣ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದಕ್ಕೆ ಅನುಗುಣವಾಗಿ ಅವರವರ ಕ್ಷೇತ್ರದಲ್ಲಿ ಯಾವ ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯೋದು ಬಹಳ ಸೂಕ್ತವಾಗಿರುತ್ತೆ ಸರ್. ಅಂದ್ರೆ ಅವರು ತಮ್ಮ ಅನುಭವದ ಮೇಲೆ ಈ ತಮಗೆ ಯಾವ್ದು ಬೇಕು ಸಂಕರ್ಣ ತಳಿ ಇರಬಹುದು ಅಥವಾ ತಳಿಗಳಿರಬಹುದು ಅವುಗಳನ್ನ ಬಳಸಿಕೊಂಡು ಬೆಳಿಬಹುದು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರಿ ಡಾಕ್ಟರ್. ಈಗ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಜನ ತರಕಾರಿ ಬೆಳೆಯುವಂತವರು ಎಲ್ಲಿ ನೀರಿನ ಒಂದು ಮೂಲ ಇದೆ, ತಮ್ಮ ಬೋರ್ವೆಲ್ ಇರಬಹುದು, ಬಾವಿ ಇರಬಹುದು ಅಥವಾ ಇನ್ಯಾವುದೇ ಮೂಲ ಇರಬಹುದು, ಅದರಿಂದ ತಾವು ಕೃಷಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಕೆಲವೊಂದು ಸಂದರ್ಭದೊಳಗೆ ಏನಾಗ್ತದೆ, ನಮ್ಮ ಕಡೆ ನೀರಿಲ್ಲ, ಆ ಸಂದರ್ಭದೊಳಗೂ ನಾವು ಕಾಯಿಪಲ್ಯಗಳನ್ನ ಬೆಳಿಬೇಕು ಅನ್ನುವಂಥವ್ರು ಇರ್ತಾರೆ. ಅವರು ಯಾವ ರೀತಿಯಾಗಿ ತಮ್ಮ ಕಾಯಿಪಲ್ಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಅವ್ರು ಬೇಸಾಯ ಮಾಡಬಹುದು ಅಂತಾರೆ? ಈಗ ನೀವು ಕಡಿಮೆ ನೀರಾವರಿಯಲ್ಲೂ ಕೂಡ ನಾವು ಬೆಳೆಗೆ ಬೆಳಿಬೇಕು ಅಂತಂದ್ರೆ, ಈಗ ನಾವು ಹೇಳಿದೆ ಈಗ ಹೂಕೋಸು ಎಲೆಕೋಸು ಟೊಮ್ಯಾಟೊ ಈರುಳ್ಳಿ ಇವು ನೀರು ಅಥವಾ ಬೋರ್ವೆಲ್ ಬಾವಿ ಅಥವಾ ನೀರಾವರಿ ಸೌಲಭ್ಯ ಇದ್ರೆ ಕೂಡ ನಾವು ವಾಣಿಜ್ಯವಾಗಿ ಬೆಳೆಯಬಹುದು. ಈಗ ಮಳೆಯಾಶ್ರಿತ ಬೆಳೆಯಲ್ಲಿ ನಾವು ಈರುಳ್ಳಿ ಬೆಳಿತೀವಿ, ಅದು ನಾವು ಹೇಳ್ತೀವಿ ಅಗ್ರಿಕಲ್ಚರ್ ಇಸ್ ಗ್ಯಾಂಬಲ್ ವಿತ್ ನೇಚರ್ ಅಂತ. ಮಳೆ ಆಶ್ರಿತ ಬೆಳೆಯಾಗಿ ಬೆಳೆದ್ರೆ ಮಳೆ ಬಂದ್ರೆ ಬೆಳೆ ಆಯ್ತು, ಇಲ್ಲ ಅಂತಂದ್ರೆ ಈರುಳ್ಳಿ ಬೆಳೆದಿರ್ತಾರೆ ರೈತರು. ಮೊದಲು ಮುಂಗಾರಿನಲ್ಲಿ ಮಳೆ ಬರಲ್ಲ, ಆಮೇಲೆ ಕೊಯ್ಲು ಮಾಡುವಾಗ ಮಳೆ ಬರ್ತದೆ, ಆವಾಗ ನಾವು ಕೊಯ್ಲು ಮಾಡೋಕ್ಕಾಗಲ್ಲ, ಅದರಿಂದ ಕೊಳೆಯುವಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ನಾವು ಬೇಸಿಗೆಯಲ್ಲಿ ಬೆಳಿಬಹುದು ಅಥವಾ ನಮಗೆ ಕಡಿಮೆ ನೀರಿನ ಲಭ್ಯತೆ ಇದೆ, ಆವಾಗ ಯಾವ ತರಕಾರಿ ಬೆಳೆಗಳನ್ನು ಬೆಳಿಬೇಕು ಅಂತಂದ್ರೆ ನಾವು ಈಗ ಹೇಳ್ತೀವಿ ಕುಕ್ಕುರ್ ಬೀಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬಳ್ಳಿ ತರಕಾರಿಗಳು. ಆ ಬಳ್ಳಿ ತರಕಾರಿಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ನೀರಿನ ಲಭ್ಯತೆ ಇದ್ರೆ ಬೆಳಿಬಹುದು ಅಂತ ನಾವು ಹೇಳ್ಬೋದು. ಇನ್ನೊಂದು ಮಳೆಯಾಶ್ರಿತ ಬೆಳೆಯಾಗಿ ನಾವು ಪೂರ್ತಿ ಬೆಳಿತೀವಿ ಅಥವಾ ನಾವು ನೀರಾವರಿ ಇದ್ರೂ ಕೂಡ ಬೋರ್ವೆಲ್ ಇದ್ರೂ ಮತ್ತೆ ಬಾವಿ ಇದ್ರೂ ಕೂಡ ನಮಗೆ ಬೇಸಿಗೆಯಲ್ಲಿ ಯಾವುದೇ ರೀತಿಯ ನೀರಿನ ಪ್ರಮಾಣ ಇರೋದಿಲ್ಲ. ಈಗ ಬೇಸಿಗೆ ಇರೋದ್ರಿಂದ ಬೋರ್ವೆಲ್ ಆಗಿರೋದು ಬಾವಿ ಇರೋದು ಬತ್ತೋಗಿರ್ತವೆ, ಅಲ್ಲಿ ನೀರಿನ ಪ್ರಮಾಣ ಇರಲ್ಲ. ಅದನ್ನು ಮಳೆಯಾಶ್ರಿತ ಬೆಳೆಯಾಗಿ ಒಂದ್ 2-3 ನೀರು ಕೊಟ್ಟರೆ ನಮ್ಮ ಬಾವಿ ಬತ್ತೋಗುತ್ತೆ ಮತ್ತೆ ನೀರಿಲ್ಲ ಅಂತಂದ್ರೂ ಕೂಡ ನಾವು ಲೆಗುಮ್ ತರಕಾರಿಗಳು ಅಂತ ಹೇಳ್ತೀವಿ, ದ್ವಿಧಾನ್ಯ ತರಕಾರಿಗಳು. ದ್ವಿಧಾನ್ಯ ಅಂದ್ರೆ ಫ್ರೆಂಚ್ ಬೀನ್ ಆಗಿರ್ಬೋದು ಅಥವಾ ಅವರೇ ಜಾತಿ ಫ್ರೆಂಚ್ ಬೀನ್ಸ್, ಬೀನ್ಸ್ ಮತ್ತೆ ಚೌಳಿಕಾಯಿ, ಅಲ್ಸಂದಿ ಈ ತರ ತರಕಾರಿ ಬೆಳೆಗಳನ್ನು ನಾವು 2-3 ಸಾರಿ ನೀರು ಕೊಟ್ಟರೆ ನಮ್ಗೆ ಬತ್ತೋಗುತ್ತಪ್ಪ, ನೀರು ಪ್ರಮಾಣ ಕಡಿಮೆ ಇದೆ, ಒಂದು ಆವಾಗ ಇಲ್ಲಿ ಸ್ವಲ್ಪ ನೀರು ಕೊಟ್ಟರೆ ನಾವು ಉಳ್ಕೋಬಹುದು ಅಂತಂದ್ರೆ ಆ ತರಕಾರಿ ಬೆಳೆಗಳನ್ನು ನಾವು ಬೆಳ್ಕೊಂಡ್ರೆ ಬಹಳ ಲಾಭದಾಯಕ ಆಗುತ್ತೆ. ಇವು 45-50 ದಿವಸಕ್ಕೆ ನಿಮಗೆ ಕಟಾವಾಗಿ ಬಂದ್ಬಿಡ್ತವೆ. ನೀವು ಬೇಸಿಗೆಯಲ್ಲಿ ಖಾಲಿ ಬಿಡೋದಕ್ಕಿಂತ ಯಾವುದೇ ರೀತಿ ಕಳೆ ಬೆಳೆಯುವಿಕೆ ಆಗುತ್ತೆ, ಅಂದ್ರೆ ಸ್ವಲ್ಪ ಪ್ರಮಾಣದ ನೀರಿದ್ರು ಕೂಡ ಈ ಜಾತಿ ತರಕಾರಿಗಳು ನೀವು ಬೆಳೆದಲ್ಲಿ ನಿಮಗೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ತನ್ನ ಬೇರೆಯಲ್ಲಿ ಶೇಖರಿಸುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಇವು ಅವರ ಜಾತಿಯ ತರಕಾರಿಗಳು, ಬೀನ್ಸ್ ಆಗಿರ್ಬೋದು ಮತ್ತೆ ಅಲ್ಸಂದಿ, ಚೌಳಿಕಾಯಿ, ಇವು ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ತನ್ನ ಬೇರೆಯಲ್ಲಿ ಶೇಖರಿಸಿ ಅದು ನೈಟ್ರೋಜನ್ ಸಾರಜನಕವನ್ನು ಮಣ್ಣಿನಲ್ಲಿ ಶೇಖರಣೆ ಮಾಡುವಂತಹ ಶಕ್ತಿ ಹೊಂದಿರುತ್ತವೆ. ನೀವು 2-3 ಸಾರಿ ನೀರು ಕೊಟ್ಟರು ಕೂಡ ನಿಮಗೆ ಇಳುವರಿನೂ ಬರುತ್ತದೆ ಮತ್ತೆ ನಿಮ್ಮ ಮಣ್ಣಿನ ಫಲವತ್ತತೆ ಮುಂಗಾರಿನಲ್ಲಿ ಕೂಡ ನಿಮ್ಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದರಿಂದ ಹೊಲ ಹಂಗೆ ಖಾಲಿ ಬಿಡೋದಕ್ಕಿಂತ ಯಾವುದೇ ಕಳೆ ಬೆಳೆಯೋದಕ್ಕಿಂತ ನಿಮಗೆ ಕಡಿಮೆ ನೀರಿನ ಪ್ರಮಾಣ ಇದ್ರೂ ಕೂಡ ನೀವು ಲೆಗುಮ್ ತರಕಾರಿಗಳು, ನಾವೇನು ಹೇಳಿದೆ ಅಲಸಂದಿ, ಚೌಳಿಕಾಯಿ, ಬೀನ್ಸ್ ಈ ತರ ತರಕಾರಿ ಬೆಳೆಗಳನ್ನು ನೀವು ಕೂಡ ಬೆಳೆದುಕೊಂಡ್ರು ಕೂಡ ಅದೇ ರೀತಿ ಬಳ್ಳಿ ತರಕಾರಿಗಳನ್ನು ಕೂಡ ನೀವು ಬೆಳೆದುಕೊಂಡ್ರು ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು ಸರ್. ಅಂಬರೀಶ್ ಅವರೇ, ಈಗ ನಾವು ಒಂದು ಸೀಸನ್ ಒಳಗ ತರಕಾರಿ ಬೆಳೆಗಳನ್ನ ಬೆಳೆದು ಮುಗಿಸುವಂತಹದ್ದು ನೋಡ್ತಾ ಇದೀವಿ, ಅದು ಕೃಷಿಯದ. ಆಮೇಲೆ ಈಗ ಬಹಳಷ್ಟು ಸೀಸನ್ ಒಳಗ ನಾವು ಆ ತರಕಾರಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು, ಇಲ್ಲ ಇದು ನಮಗೆ ಒಳ್ಳೇದಾಗ್ತಾ ಇದೆ, ಇದರಿಂದ ಒಳ್ಳೆ ಆದಾಯ ಇದೆ ಅನ್ನುವಂತಹ ಒಂದು ಸನ್ನಿವೇಶದೊಳಗೆ ನಮ್ಮ ರೈತರು ಬಹಳ ದಿನಗಳವರೆಗೆ ಬೆಳೆಯುವಂತಹ ತರಕಾರಿಗಳನ್ನ ಅದ್ರ ಮೇಲೆ ಕಂಟಿನ್ಯೂ ಮಾಡಿ ಕೃಷಿ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಹೊಂದಿರ್ತಾರ, ಅಂತವರಿಗೆ ತಾವು ಏನ್ ಹೇಳ್ತಾ ಇದ್ದೀರಿ? ಅದೇ ಸರ್, ಈಗ ನಾವು ಹೇಳ್ಬೇಕಂದ್ರೆ ತರಕಾರಿ ಇಲ್ಲಿವರೆಗೂ ನಾವು ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು ಮತ್ತೆ ಹೂಕೋಸು, ಎಲೆಕೋಸು, ಬಳ್ಳಿ ತರಕಾರಿಗಳು ಈ ಬಗ್ಗೆ ಹೇಳಿದ್ವಿ. ಈಗ ಬಹುವಾರ್ಷಿಕ ತರಕಾರಿಗಳಂದ್ರೆ ನಮ್ಮಲ್ಲಿ ವಾಣಿಜ್ಯವಾಗಿ ಬೆಳೆಯುವಂತಹದ್ದಂದ್ರೆ ಒಂದು 2 ಹೇಳ್ಬೇಕಂತಂದ್ರೆ ಡ್ರಮ್ ಸ್ಟಿಕ್ ಅಂತ ಹೇಳ್ಬೋದು, ನುಗ್ಗೆ. ನುಗ್ಗೆ ಅಂದ್ರೆ ಸರ್ವೇ ಸಾಮಾನ್ಯ ಕೇಳಿರ್ತೀರಿ, ಅದು ಸಾಂಬಾರಲ್ಲಿ ಆಗಿತ್ತು ಅಥವಾ ತರಕಾರಿಯಾಗಿ ನಾವು ಉಪಯೋಗಿಸ್ತೀವಿ. ಇನ್ನೊಂದು ಏನಂದ್ರೆ ನಾವು ದಿನನಿತ್ಯವಾಗಿ ಈರುಳ್ಳಿ ಜೊತೆ ಉಪಯೋಗಿಸುವಂತಂದ್ರೆ ಕರಿಬೇವು. ಈ ಕರಿಬೇವು ಮತ್ತೆ ನುಗ್ಗೆ ನಮ್ದು ಬಹುವಾರ್ಷಿಕ ತರಕಾರಿ ಬೆಳೆಗಳು, ಮತ್ತೆ ಅದು ಎಲ್ಲಾ ಸೀಸನ್ ಲಭ್ಯತೆ ಇರುವಂತಹ ತರಕಾರಿ ಬೆಳೆಗಳು. ಈಗ ನುಗ್ಗೆಕಾಯಿಲಿ ಅಂತ ನಾವು ಬಂದ್ರೆ ನಮ್ಮ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸುವಂತಹ ಭಾಗ್ಯ ತಳಿ ಅಂತ ಇದೆ. ಇದು ಭಾಗ್ಯ ತಳಿಯು ಅತಿ ಸೂಕ್ತವಾದದ್ದು, ಅದು ನಾವು ಬಹುವಾರ್ಷಿಕ ತರಕಾರಿ ಬೆಳೆಗಳಂತ ನಾವು ಹೇಳಬಹುದು. ಇನ್ನೊಂದು ನುಗ್ಗೆ ಅಂತಂದ್ರೆ ಯುಎಸ್ ಧಾರವಾಡ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಿಂದ ಸುವಾಸನಿ ಅಂತ ಒಂದು ತಳಿ ಇದೆ. ಅದು ಕೂಡ ಬಹಳ ಪ್ರಚಲಿತವಾದಂತದ್ದು. ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿಯೂ ಅಥವಾ ನಮ್ಮ ಮಹಾವಿದ್ಯಾಲಯದಲ್ಲೂ ಕೂಡ ಬೀಜವನ್ನು ಕೊಡ್ತೀವಿ. ಅದೇ ರೀತಿ ನಮ್ಗೆ ಬೀಜ ಕೊಟ್ಟರೆ ಸಸಿ ಮಡಿ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೂ ಕೂಡ ನಿಮ್ಗೆ ನಾವು ಸಸಿ ಮಡಿ ಕೂಡ ಅಂದ್ರೆ ಈಗ ರೋಸ್ ಯಾವ ರೀತಿ ಬರುತ್ತದಲ್ಲ ಆ ರೀತಿ ನಮ್ಗೆ ನಾವು ಗಿಡವನ್ನು ಕೂಡ ನುಗ್ಗೆದಾಗಿರ್ಬೋದು ಮತ್ತೆ ಕರಿಬೇವುದಾಗಿರ್ಬೋದು ಸುವಾಸನೆ ಮತ್ತೆ ಭಾಗ್ಯ ತಳಿಗಳನ್ನು ನಾವು ಬಹುವಾರ್ಷಿಕ ತಳಿಗಳನ್ನು ನಾವು ಉಪಯೋಗಿಸ್ಕೋಬಹುದು. ಇದರಿಂದ ರೈತರು ಈಗ ನಾವು ಯಾವ ರೀತಿ ಇದು ಮಾವು ಮತ್ತೆ ಪೇರ್ಲ ಬೆಳಿತೀವಿ ಆ ರೀತಿ ಈಗ ನುಗ್ಗೆಕಾಯಿಯಲ್ಲಿ ಏನಿದೆ ನಾವು ಬಹುವಾರ್ಷಿಕ ಅಂತ ಹೇಳೋದಕ್ಕಿಂತ ರೈತರು ವಾರ್ಷಿಕವಾಗೂ ಬೆಳೀತಾರೆ ಬಹುವಾರ್ಷಿಕವಾಗೂ ಬೆಳೀತಾರೆ. ನುಗ್ಗೆಕಾಯಿಯಲ್ಲಿ ಏನಿದೆ ಬಹುವಾರ್ಷಿಕವಾಗ ಹೆಂಗಂತಂದ್ರೆ ನಾವು ಒಂದ್ಸಾರಿ ನಾಟಿ ಮಾಡಿದ್ಮೇಲೆ ಅಥವಾ ಬೀಜ ಬಿತ್ತಿದ್ಮೇಲೆ ಅಥವಾ ಸಸಿ ಮಡಿ ಹಾಕಿದ್ಮೇಲೆ ಮೂರಿಂದ ನಾಲ್ಕು ತಿಂಗಳಾದ್ಮೇಲೆ ಅದು ಹೂವು ಕೊಡುತ್ತೆ. ಕ್ರಮೇಣವಾಗಿ ಒಂದು ಆರು ತಿಂಗಳಾದ್ಮೇಲೆ ಅಥವಾ ಏಳು ತಿಂಗಳಾದ್ಮೇಲೆ ಕಾಯಿ ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಿ ಕಟ್ಟಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂಬತ್ತು ತಿಂಗಳವರೆಗೂ ನಿಮಗೆ ಕಾಯಿ ಸಿದ್ಧವಾಗಿರುತ್ತೆ. ಮುಂಗಾರಿನಲ್ಲಿ ಜೂನ್ ಜುಲೈ ಹಾಕೊಂಡಿದ್ರಿ ಅಥವಾ ಬೀಜ ಹಾಕೊಂಡಿದ್ರಿ ಅಥವಾ ಸಸಿ ಹಾಕೊಂಡಿದ್ರಿ ಅಂತಂದ್ರೆ ನಿಮಗೆ ಜನವರಿ ಫೆಬ್ರವರಿ ಅಲ್ಲಿ ನಿಮಗೆ ಅದು ಅದರ ಇಳುವರಿ ಮುಗಿದೋಗಿರುತ್ತೆ. ಕ್ರಮೇಣವಾಗಿ ಇದನ್ನ ಬಹುವಾರ್ಷಿಕವಾಗಿ ನಾವು ಬೆಳಿಬೇಕು ನುಗ್ಗೆಕಾಯಿ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈತರು ಇದರಲ್ಲಿ ಅವು ಒಂದು ಏನ್ ಬರ್ತದಲ್ಲ ಅದು ಕಟಿಂಗ್ಸ್ ಅಂತೀವಿ ನಾವು ಅಂದ್ರೆ ನೆಲ ಭಾಗದಿಂದ ಒಂದು 3 ಅಡಿಯಷ್ಟು ಕಟ್ ಮಾಡ್ಬೇಕು. ನಾವು ಕಟ್ ಮಾಡಿ ಅದಕ್ಕೆ ಬೇವಸ್ಟಿನ್ ಪೇಸ್ಟ್ ಅಂತ ಬರ್ತದೆ ಒಂದು ನೀರಿನಲ್ಲಿ ಕಲಸಿ ಹಚ್ಚಬಿಡ್ಬೇಕು. ಹಚ್ಚೋದ್ರಿಂದ ಏನಾಗುತ್ತೆ ನಮ್ಗೆ ಬಹುವಾರ್ಷಿಕವಾಗಿ ಅದು ನಾವು ನೆಕ್ಸ್ಟ್ ಸೀಸನ್ ಈಗ ನಾವು ಬಾಳೆಯಲ್ಲಿ ಹೆಂಗ್ ಮಾಡ್ತೀವಿ ರಟೂನ್ ಕ್ರಾಪ್ ಅಂತ ಮಾಡ್ತೀವಲ್ಲ ಅದೇ ರೀತಿ ಇದರಲ್ಲೂ ಕೂಡ ನಾವು ರಟೂನ್ ಆಗಿ ತಗೋಬಹುದು. ನುಗ್ಗೆಕಾಯಿಯಲ್ಲಿ ಅದು ಕಟ್ ಮಾಡಿದ್ಮೇಲೆ ಏನು ಫಸ್ಟ್ ಇಳುವರಿ ಬರಕ್ಕೆ 9 ತಿಂಗಳಾಗಿತ್ತು ನಾವು ಕ್ರಮೇಣವಾಗಿ ಇದು ನೆಕ್ಸ್ಟ್ ಸೀಸನ್ ಅಲ್ಲಿ ನಮಗೆ 6-7 ತಿಂಗಳಿಗೆ ನಮಗೆ ಇಳುವರಿ ಬಂದ್ಬಿಡ್ತದೆ. ಅದರಿಂದ ನಾವು ಬಹುವಾರ್ಷಿಕವಾಗಿ ನಾವು ಮಾಡಬಹುದು. ರೈತರು ಕೇಳ್ತಾರೆ ಸರ್ ಇದು ಹೆಂಗೆ ಸರ್ ಬಹುವಾರ್ಷಿಕ ಹೆಂಗ್ ಮಾಡೋದು ನುಗ್ಗೆಕಾಯಿ ಅಂತ ಕೇಳಿದಲ್ಲಿ ನಾವು ಹೇಳೋದು ರೈತರಿಗೆ ಅಂದ್ರೆ ಈ ಒಂದು ಸೀಸನ್ ತೋಣದ ಮೇಲೆ ನೀವು ಅದು ಎಲೆ ಉದುರ ಆದ್ಮೇಲೆ ಬೇಸಿಗೆಗಾಲದಲ್ಲಿ ಅಥವಾ ಉದುರದ ನೀವು ಯಾವಾಗ ಹಾಕೊಂಡಿರ್ತೀರಿ ಅದ್ರ ಅನುಸಾರವಾಗಿರ್ತದ. ಅದು ಎಲೆ ಉದುರದ ಮೇಲೆ ಒಂದು ಕ್ರಮೇಣವಾಗಿ ಒಂದು 2 ಅಡಿನೋ ನೆಲದ ಭಾಗದಿಂದ ಕಟ್ ಮಾಡಿ ಹೆಂಡಿ ಗೊಬ್ಬರನೋ ಅಥವಾ ನಿಮ್ ಸಾರಜನಕ ರಂಜಕ ಪೊಟಾಷ್ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ಅನಂತರ 6-7 ತಿಂಗಳು ಆದ್ಮೇಲೆ ನಿಮಗೆ ಒಂದ್ 2-3 ತಿಂಗಳು ಉಳಿದು ನಿಮಗೆ ಮತ್ತೆ ನೆಕ್ಸ್ಟ್ ಸೀಸನ್ ನಿಮಗೆ ಮತ್ತೆ ಕಾಯಿ ಬರುವಂತ ಸಂಭಾವನೆ ಇರುತ್ತದೆ. ಈಗ ನಾವು ಕರಿಬೇವಿನಲ್ಲಿ ಅಂತೂ ನಾವು ದ್ರಾಕ್ಷಿಯಲ್ಲಿ ಯಾವ ರೀತಿ ಚಾಟ್ನಿ ಮಾಡ್ತೀವಿ ಆ ರೀತಿ ಚಾಟ್ನಿ ಮಾಡದಂತ ಏನು ಪದ್ಧತಿನೇ ಇಲ್ಲ. ನಾವೇನ್ ಕೊಯ್ತಾ ಹೋಯ್ತೀವಿ ಅದ್ರ ರೀತಿಗೆ ಅದು ಚಾಟ್ನಿ ಆಗುತ್ತೆ. ನಾವು ಮಾರುಕಟ್ಟೆಯಲ್ಲಿ ಸಪ್ಲೈ ಮಾಡ್ತಾ ಇರ್ತೀವಿ ಕೊಯ್ತಾ ಇರ್ತೀವಿ ಅದು ಸಪ್ಲೈ ಮಾಡ್ತಾ ಇರ್ತೀವಿ. ಇದರಲ್ಲಿ ಏನಂದ್ರೆ ಕರಿಬೇವಿನಲ್ಲಿ ಹೆಂಗೆ ಅಂದ್ರೆ ನಮ್ಗೊಂದು ಹೈಟ್ ಮೇಂಟೈನ್ ಮಾಡಬೇಕು. ಜಾಸ್ತಿ ಪ್ರಮಾಣದಲ್ಲಿ ಮರ ರೀತಿಯಾಗಿ ಬೆಳಕಳನ್ನು ನೋಡದಂಗೆ ಒಂದು ಹೈಟ್ ಆಗಿ ಮೇಂಟೈನ್ ಮಾಡಿ ಲ್ಯಾಟರಲ್ ಬ್ರಾಂಚಸ್ ಸೈಡ್ ಶೂಟ್ಸ್ ಜಾಸ್ತಿ ಬಂದಂಗೆ ನಮ್ಗೆ ಎಲೆನೆ ಇಲ್ಲಿ ತರಕಾರಿ ಆಗಿರೋದ್ರಿಂದ ನಾವು ಚಾಟ್ನಿ ಮಾಡದ ಹೋದಂಗೆ ಅದು ನಮಗೆ ಇಳುವರಿ ಕೊಡ್ತಾ ಹೋಗುತ್ತೆ. ಈಗ ವಾಣಿಜ್ಯವಾಗಿರುವಂತಹ ಅಂದ್ರೆ ಇವು ಕರಿಬೇವು ಮತ್ತೆ ನುಗ್ಗೆಕಾಯಿ ಬಹುವಾರ್ಷಿಕ ತರಕಾರಿಗಳನ್ನು ಹೇಳಬಹುದು ಸರ್. ಇದಕ್ಕೂ ಬಿಟ್ಟು ಇದಾವೆ ಬಟ್ ವಾಣಿಜ್ಯವಾಗಿ ಬೆಳೆಯುವಂತವು ಇವೆರಡು ಸರ್. ಅಂದ್ರೆ ಡಾಕ್ಟ್ರೆ ನಮ್ಮ ರೈತರು ಇದ್ರ ಮೇಲೆ ಗಮನ ಕೊಡಬೇಕು. ನುಗ್ಗೆ ಮತ್ತು ಕರಿಬೇವು ಇದು ನಮ್ಮ ತೋಟದೊಳಗೆ ಯಾವತ್ತೂ ಇರುವಂಗ ನೋಡ್ಕೊಂಡ್ರೆ ಅವರಿಗೆ ಅಡ್ಡಿಲ್ಲ, ಯಾಕಂತಂದ್ರೆ ರೆಗ್ಯುಲರ್ ಆಗಿ ಒಂದು ಆದಾಯ ಬರ್ತಾ ಇರ್ತದೆ. ಇದು ಹೇಳ್ಬೇಕು ಏನಂತಂದ್ರೆ ಸರ್, ಈಗ ನಾವು ನುಗ್ಗೆಕಾಯಿ ನಾವು ಬರೀ ಪಾಡು ಅಥವಾ ಕಾಯಿ ತಿಂದ್ರೆ ಅಂತ ಹೇಳ್ತೀವಿ. ಬೀದರ್, ಗುಲ್ಬರ್ಗ, ಬಿಜಾಪುರ ಅಥವಾ ಈ ಕಡೆ ಯಾದಗಿರಿ ಆಗಿರೋದು ಬರೀ ಕಾಯಿ ತಿಂದೇ ನಮ್ಗೆ ರೂಢಿ. ನುಗ್ಗೆಕಾಯಿಯಲ್ಲಿ ತರಕಾರಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೇಳುವುದು ಏನಂತಂದ್ರೆ ಮುಖ್ಯವಾಗಿ ನುಗ್ಗೆಕಾಯಿ ಹೂ ಮತ್ತು ಎಲೆಯಲ್ಲಿ ಕಾಯಿಗಿನ್ನೂ ಜಾಸ್ತಿ ಪೋಷಕಾಂಶಗಳಿದಾವೆ. ಐರನ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಮ್ಯಾಗ್ನೀಸ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು. ಈಗ ಗಿಡಗಳಿಗೆ ಯಾವ ರೀತಿ ಕಡಿಮೆ ಪ್ರಮಾಣದಲ್ಲಿ ಇವು ಬೇಕು, ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಘು ಪೋಷಕಾಂಶಗಳಂತೀವಿ, ಮನುಷ್ಯನಿಗೂ ಕೂಡ ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಬತ್ ಅದರ ರೋಲ್ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಅದು ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ರು ಕೂಡ ಅದರ ಪಾತ್ರ ಬಹಳ ಆಗಿರುತ್ತೆ. ಹಾಗೆ ಗಿಡದಲ್ಲಿಯೂ ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ರು ಕೂಡ ಅದು ಕೊರತೆಯಿಂದ ನಮಗೆ ಬೇಕಾದಂತಹ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅದೇ ಮನುಷ್ಯನಲ್ಲಿ ಕೂಡ ಈ ಕಡಿಮೆ ಪ್ರಮಾಣದ ಐರನ್, ಜಿಂಕ್, ಮ್ಯಾಗ್ನೀಸ್, ಕ್ಯಾಲ್ಸಿಯಂ ಎಲೆ ಮತ್ತು ಹೂವಿನಲ್ಲಿ ಕಾಯಿಕಿನ ಜಾಸ್ತಿ ಪ್ರಮಾಣದಲ್ಲಿ ಇದಾವೆ ಸರ್. ಈಗ ನಾವು ಸೌತ್ ಕರ್ನಾಟಕಕ್ಕೆ ಹೋದ್ರೆ ನಾವು ಹೆಂಗೀಗ ಪಾಲಕ್ ಮತ್ತೆ ಮೆಂತ್ಯ ಪುಂಡಿ ಪಲ್ಯ ಅಂತ ಈ ಕಡೆ ಜಾಸ್ತಿ ತಿಂತೀವಿ, ಅವರು ನುಗ್ಗೆಕಾಯಿದ ಎಲೆಯಿಂದನೇ ಸೊಪ್ಪಿಂದನೇ ಸಾಂಬಾರಿಗೆ ಯೂಸ್ ಮಾಡೋದು ಅಥವಾ ತರಕಾರಿ ಯೂಸ್ ಮಾಡಿ ತಿನ್ನುವಂಥದ್ದು ಅಂದ್ರೆ ವಾಡಿಕೆ ಇದೆ ಅಲ್ಲಿ ಜಾಸ್ತಿ. ಅದರಲ್ಲಿ ನಾವು ಜಾಸ್ತಿ ಪೋಷಕಾಂಶಗಳು ಕಾಯಿನಕ್ಕಿಂತ ಜಾಸ್ತಿ ಪೋಷಕಾಂಶಗಳಿದೆ ಅಂತ ಹೇಳ್ಬೋದು ಸರ್. ಅದೇ ಈಗ ರೈತರಲ್ಲಿ ಅಂದ್ರೆ ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ಯಾವುದೇ ರೀತಿ ನುಗ್ಗೆಕಾಯಿ ಬೆಳೆ ಇತ್ತು ಅಂದ್ರೂ ಕೂಡ ನೀವು ಕಾಯಿ ತಿನ್ನೋದಲ್ಲದೆ ಇಲ್ಲಿ ಸರ್ವೇ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಎಲೆ ಅಂತೂ ಮಾರೋದು ಪದ್ಧತಿಯಲ್ಲಿ ಇಲ್ಲ. ಅದು ನಿಮ್ಮ ತೋಟದಲ್ಲಿ ಇತ್ತು ಅಂದ್ರೆ ನೀವು ಎಲೆಯನ್ನು ಕೂಡ ಕುದಿಸಿ ಅದರಲ್ಲಿ ಬರುವಂತಹ ನೀರನ್ನು ಕೂಡ ಕುಡಿದ್ರು ನಿಮ್ಗೆ ಅದರಲ್ಲಿ ಜಾಸ್ತಿ ಪ್ರಮಾಣದ ಕ್ಯಾಲ್ಸಿಯಂ, ಐರನ್ ಅಂತ ಜಾಸ್ತಿ ಪ್ರಮಾಣದಲ್ಲಿ ದೇಹಕ್ಕೆ ಲಭ್ಯವಾಗಿರ್ತದೆ. ನೀವು ತರಕಾರಿಯನ್ನು ಕೂಡ ಉಪಯೋಗಿಸ್ಕೋಬಹುದು.

ಮನೆಯ ಮಾರದಂದ ಮನೆಯ ಮಾರದಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಪಂಚತತ್ವ ಧ್ಯೇಯವಿದು ಭಾನು ನಿಲ್ಲದಂಗ ಪಂಚತತ್ವ ಧ್ಯೇಯವಿದು ಭಾನು ನಿಲ್ಲದಂಗ ಹಂಚುವಿಲ್ಲ ಹೆಟ್ಟುವಿಲ್ಲ ರೊಟ್ಟಿ ಹಾಕಿದಂಗ ಹಂಚುವಿಲ್ಲ ಹೆಟ್ಟುವಿಲ್ಲ ರೊಟ್ಟಿ ಹಾಕಿದಂಗ ಕಿಂಚಿತ ಫಲವಿಲ್ಲ ಆದೆನೋ ಧಂಗ ಆದೆನೋ ಮಂಗ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ತಾಯಿ ತಂದಿ ಅತ್ತಿ ಮಾವರ ಸುರತು ತಪ್ಪಿದಂಗ ತಾಯಿ ತಂದಿ ಅತ್ತಿ ಮಾವರ ಸುರತು ತಪ್ಪಿದಂಗ ಪತಿ ಎದರ ನತ್ತಿ ಮ್ಯಾಲಿನ ಸರ್ಗ ತ್ಯಾಗದಂಗ ಪತಿಯ ಎದರ ನತ್ತಿ ಮ್ಯಾಲಿನ ಸರ್ಗ ತ್ಯಾಗದಂಗ ಕೋತಿನ ಹೊಡಿ ಕ್ವಾಡಗಗಳು ಓಡಿ ಹೋಗಿದಂಗ ಓಡಿ ಹೋಗಿದಂಗ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಒಮ್ಮಿಲ್ದೊಮ್ಮೆ ಹರಿದು ಹೋಯ್ತೋ ಈ ಜನರ ಹಂಗ ಒಮ್ಮಿಲ್ದೊಮ್ಮೆ ಹರಿದು ಹೋಯ್ತೋ ಈ ಜನರ ಹಂಗ ಸದಾ ಅಂಗದೋಳು ಕಂಡಿದಂಗಲಿಂಗ ಸದಾ ಅಂಗದೋಳು ಕಂಡಿದಂಗಲಿಂಗ ಸಿದ್ಧ ಭಜನ ಕೇಳಿ ಆದೆನೋ ಧಂಗ ಆದೆನೋ ಧಂಗ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಒಮ್ಮಿಲ್ದೊಮ್ಮೆ ಹರಿದು ಹೋಯ್ತೋ ಈ ಜನರ ಹಂಗ ಒಮ್ಮಿಲ್ದೊಮ್ಮೆ ಹರಿದು ಹೋಯ್ತೋ ಈ ಜನರ ಹಂಗ ಸದಾ ಅಂಗದೋಳು ಕಂಡಿದಂಗಲಿಂಗ ಸದಾ ಅಂಗದೋಳು ಕಂಡಿದಂಗಲಿಂಗ ಸಿದ್ಧ ಭಜನ ಕೇಳಿ ಆದೆನೋ ಧಂಗ ಆದೆನೋ ಧಂಗ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಗುರು ಉಪದೇಶ ಪಡೆದು ಎನ್ನ ಗೈತ್ರಿ ಧುಂದ ಚಿಂಚೋಳಿ ತಾಲೂಕಿನ ಯಲಮಾಮಡಿಯ ಕರಬಸಯ್ಯ ಸ್ವಾಮಿ ಮಠಪತಿ ಮತ ಸಂಗಡಿಗರಿಂದ ತತ್ವಪದ ಕೇಳ್ತಾ ಇದ್ರಿ. ಕೇಳ್ರಿ ಇನ್ನೊಂದು ಪದ. ಸುಮ್ಮನೆ ಯಾಕೋ ಬಡಿವಾರ ಸುಳ್ಳೆ ಆದ ಸಂಸಾರ ಸುಮ್ಮನೆ ಯಾಕೋ ಬಡಿವಾರ ಖಾಲೆ ಆದ ಸಂಸಾರ ಖಾಲೆ ಆದ ಸಂಸಾರ ಸುಮ್ಮನೆ ಯಾಕೋ ಬಡಿವಾರ ಸುಳ್ಳೆ ಆದ ಸಂಸಾರ ಯಾಳ ಬಂದಾಗ ಯಾರ ಮನಸ್ಸಿಗೆ ಹಾಕೋ ತೂಕ ಜರ ಯಾಳ ಬಂದಾಗ ಯಾರ ಮನಸ್ಸಿಗೆ ಹಾಕೋ ತೂಕ ಜರ ಮನಸ್ಸಿಗೆ ಹಾಕೋ ತೂಕ ಜರ ಸುಮ್ಮನೆ ಯಾಕೋ ಬಡಿವಾರ ಸುಳ್ಳೆ ಆದ ಸಂಸಾರ ಅಕ್ಕ ತಂಗಿ